ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ, ಮಲ್ಲಿಗೆ ಹೂವಿನ ಬೇಸಾಯ ಮತ್ತು ಶ್ವಾನ ಸಾಕಾಣಿಕೆ ಕುರಿತು ಹೊನ್ನಾವರ ತಾಲೂಕಿನ ಮಂಕಿಯ ಮಹೇಶ್ ಮಾದೇಗೌಡ ಅವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆಯಲ್ಲಿ ಹೊನ್ನಾವರ ತಾಲೂಕಿನ ಮಂಕಿ ಹತ್ರ ಅರಳೆ ಗ್ರಾಮದ ಮಹೇಶ್ ಮಾದೇಗೌಡ ಇದ್ದಾರೆ. ಇವರು ಪ್ರಮುಖವಾಗಿ ಮಲ್ಲಿಗೆ ಬೆಳೆಯನ್ನು ಬೆಳೆಯುವಂಥವರು, ಜೊತೆಗೆ ಜಾತಿ ನಾಯಿಯನ್ನು ಸಾಕಾಣಿಕೆ ಮಾಡ್ತಾರೆ. ಅವರ ಅನುಭವವನ್ನು ಈಗ ನಾವು ಕೇಳೋಣ. ನಮಸ್ಕಾರ ಮಹೇಶ್. ನಮಸ್ಕಾರ ಮಹೇಶ್. ನೀವು ಎಷ್ಟು ಜಮೀನಿದೆ ನಿಮ್ಮದು? ಜಮೀನು 4 ಎಕರೆ ಇದೆ. ಅದರಲ್ಲಿ ನಾವು ಅಡಿಕೆ ಮತ್ತು ಬಾಳೆ, ಮೆಣಸಿನ ಬಳ್ಳಿ, ಇಂಟೆಕ್ಸ್ ಅಡಿಕೆ ಗಿಡನೂ ಹಾಕಿದ್ದೀವಿ, ಮತ್ತು ಸ್ವಲ್ಪ ಜಾಗದಲ್ಲಿ ಗೇರು ಗಿಡ ಮತ್ತು ಮಲ್ಲಿಗೆ ಗಿಡ ಇಷ್ಟು ಬೆಳೆದಿದ್ದೀವಿ. ಮಲ್ಲಿಗೆನಾ ಮುಖ್ಯನಾ? ಮಲ್ಲಿಗೆ ಅಂದ್ರೆ 2 ವರ್ಷ ಆಯ್ತು ಹಾಕಿ, ನಾನು ಕಾಲೇಜ್ ಎಲ್ಲ ಬಿಟ್ಟ ಮೇಲೆ ಹಾಕಿರೋದು. ಮಲ್ಲಿಗೆ ಜೊತೆಗೆ ಅನೇಕ ತೋಟಗಾರಿಕಾ ಬೆಳೆಗಳನ್ನು ಬೆಳಿತೀರಿ ಅಲ್ವಾ? ಈಗ ಅಡಿಕೆ ಆಗ್ಲಿ ಅಥವಾ ತೆಂಗಾಗ್ಲಿ, ಬಾಳೆ ಆಗ್ಲಿ, ಮೆಣಸು ಇಂಥವೆಲ್ಲ ಬೆಳಿತೀರಿ, ಎಷ್ಟು ವರ್ಷದಿಂದ? ಇದು ಮಲ್ಲಿಗೆ ನೆಟ್ಟು ನಮ್ದು 3 ವರ್ಷ ಆಯ್ತು. ಅಡಿಕೆ ಎಲ್ಲ ನಮ್ ತಂದೆಯವರು ಮಾಡ್ತಾ ಇದ್ದಾರೆ. ಇಂಟೆಕ್ಸ್ ಹಾಕಿ 2 ವರ್ಷ ಆಯ್ತು. ಇವಾಗ ಇವಾಗ ಸದ್ಯ ಬಂದಿರೋದು, ಈಗ ಹಾಕಿದ್ದೀವಿ, ಒಳ್ಳೆ ಬರ್ತಾ ಇದೆ. ಇಡ್ಪ ಎಲ್ಲ ಏನದು ಇಂಟೆಕ್ಸ್ ಅಂದ್ರೆ? ಇಂಟೆಕ್ಸ್ ಅಂದ್ರೆ 2 ವರ್ಷಕ್ಕೆ ಫಲ ಬರುವಂತದ್ದು. ಯಾವ್ದು? ಇಂಟರ್ಸಿ ಮಂಗಳ ಅಡಿಕೆಲಿ. ಅಡಿಕೆಲಿ ಮೆಣಸಿನಕಾಳು ಕೂಡ ಒಳ್ಳೆ ಆಗ್ತಿದೆ. 2 ವರ್ಷಕ್ಕೆ ಫಲ ಬರಕ್ ಚಾಲೂ ಆಗುತ್ತಾ? ಈಗ ಬಂದು ಬಂದಿದೆ. ಎಷ್ಟು ಎತ್ತರ ಬೆಳೆಯುತ್ತೆ ಹಂಗಾದ್ರೆ? ಒಂದು 20 ಫುಟ ಹೈಟ್ ಅಲ್ಲಿ ಬರ್ಬೋದು. 2 ವರ್ಷಕ್ಕೆ ಅಷ್ಟು ಎತ್ತರ ಬೆಳೆಯುತ್ತೆ, ಕಾಯನ್ನು ಕೊಡುತ್ತೆ. ಕಾಯನ್ನು ಕೊಡುತ್ತೆ, ನೆಲಕ್ಕೆ ಸಿಂಗಾರ ಬರುತ್ತೆ, ಮತ್ತೆ ಕೈಯಲ್ಲೇ ಮದ್ದು ಇದ್ದೆಲ್ಲ ಹೊಡಿಬಹುದು, ಕುಂತಲ್ಲೇ ಕೊಯ್ಯುವಂತದ್ದು. ಹಾಕಿದ್ದು ಎಷ್ಟು ವರ್ಷಕ್ಕೆ ಹಂಗಾಗುತ್ತೆ? ಹಾಕಿದ್ದು ಒಂದ್ 2 ವರ್ಷಕ್ಕೆ. 1 ವರ್ಷಕ್ಕೆ ಸಿಂಗಾರ ಬರುತ್ತೆ, 2 ವರ್ಷಕ್ಕೆ ಫಲ ಕೊಯ್ಬಹುದು. ನಾವು ಸಾಧಾರಣವಾಗಿ ಬೆಳೆಯುವಂತ ಅಡಿಕೆಗೂ ಅದಕ್ಕೇನು ವ್ಯತ್ಯಾಸ ಇದೆಯಾ ಅಂದ್ರೆ? ನಮ್ ಸಾಧಾರಣ ಊರಿನ ಅಡಿಕೆ ಅಂತ ಹೇಳಿದ್ರೆ 7 ವರ್ಷ ಬೇಕು ಫಲ ಬರ್ಲಿಕ್ಕೆ, ಇದಂಗಿದ್ರೆ 2 ವರ್ಷಕ್ಕೆ ಬಂದಿರುತ್ತೆ. ಅಡಿಕೆ ಗುಣಮಟ್ಟದಲ್ಲಿ ಏನಾದ್ರೂ ವ್ಯತ್ಯಾಸ ಇದೆಯಾ? ವ್ಯತ್ಯಾಸ ಇಲ್ಲ, ಬೆಳೆ ಸ್ವಲ್ಪ ಜಾಸ್ತಿ ಬರುತ್ತೆ. ಮಲ್ಲಿಗೆ ಹಾಕಿನಿಂದಲ್ಲ ನೀವು 2 ವರ್ಷದಿಂದ ಓದೋದು ಮುಗಿದ ಮೇಲೆ ಬಂದಿದ್ದು, ಎಂತ ಮಲ್ಲಿಗೆ? ಅದು ಭಟ್ಕಳ ಮಲ್ಲಿಗೆ ಅಂತ. ಅಂದ್ರೆ ಡೈಲಿ ಆಗ್ತಾ ಇರುತ್ತೆ, 360 ದಿನ ಹೂ ಇರುತ್ತೆ. ಇವಾಗ ಸ್ವಲ್ಪ ರೇಟ್ ಕಡಿಮೆ ಇದೆ, ಹೂ ಜಾಸ್ತಿ. ಮಳೆಗಾಲದಲ್ಲಿ ಹೂ ಕಡಿಮೆ, ರೇಟ್ ಜಾಸ್ತಿ ಇರುತ್ತೆ. 360 ದಿನ ದುಡಿತಾ ಇರ್ಬೋದು. ಅಂದ್ರೆ ಬೆಳಿಗ್ಗೆ 5 ಗಂಟೆಗೆ ಹೇಳ್ತೀವಿ, 5 ಗಂಟೆಯಿಂದ 10 ಗಂಟೆಯೊಳಗೆ ಕೆಲಸ ಮುಗ್ದೋಗಿರುತ್ತೆ. ಅಷ್ಟೊಳಗೆ ನಮ್ದೊಂದು ಪಗಾರ ಬೀಳುತ್ತೆ, ಆಮೇಲೆ ನಾವು ಎಲ್ಲಾದ್ರೂ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ಬೋದು. ಹೂ ಕೀಳಕ್ಕೆ ಹುಡುಗರು ಬೇಕಾಗುತ್ತೆ, ಬಹಳ ಜನ ಬೇಕಾಗುತ್ತೆ. ಹೌದು, ಅಂದ್ರೆ ಜನ ಬೇಕು. ಅಂದ್ರೆ ಕಟ್ಲಿಕ್ಕೆ ಮತ್ತೆ ಕೊಯ್ಲಿಕ್ಕೆ ನಮ್ ಸಿಸ್ಟರ್ ಇದಾರೆ, ಅವರು ಸ್ವಲ್ಪ ಹೂ ಕಟ್ಕೊಂಡು ಕಾಲೇಜ್ ಹೋಗ್ತಾರೆ, ಆಮೇಲೆ ನಾನು ಸ್ವಲ್ಪ ಕಟ್ಟೆ ಕೊಟ್ಟು ಬರ್ಬೇಕು. ಮುರುಡೇಶ್ವರ ಹೋಗಿ ಒಂದು ಏಜೆಂಟ್ ಬರ್ತಾರೆ, ಅವ್ರಿಗೆ ಕೊಟ್ಟು ಬರ್. ಎಷ್ಟು ಗಿಡ ಇದಾವ? 50 ಗಿಡ ಇದೆ. ಏನು ನೆಲದ ಮೇಲೆ ಬೆಳಿತಾವ? ಅದಕ್ಕೆ ಬಳ್ಳಿ ಅಲ್ಲ, ಅದು ಬಳ್ಳಿ ಅಲ್ಲ, ಅಂದ್ರೆ ನೆಲದ ಮೇಲೆ ಬೆಳೆಯೋದು. ಸ್ವಲ್ಪ ಅಗ್ಲಾಗಿ ಅದು ಬುಷ್ ಇದ್ದಂಗೆ ಚಪ್ರದ ತರ ಬರುತ್ತೆ. ಒಂದೊಂದು ಗಿಡ ಎಷ್ಟು ಹೂ ಕೊಡ್ಬೋದು? ದಿನ ಒಂದು 10 ಮೊಳ ಹೂ ಕೊಡ್ಬೋದು ಒಂದು ಗಿಡ. ಆದ್ರೆ ಈ ಬೇಸಿಗೆ ಒಳಗೆ ಅಂದ್ರೆ ಬಿಸಿಲು ಜಾಸ್ತಿ ಇದ್ದಾಗ ಹೂ ಜಾಸ್ತಿ, ಹೂ ಜಾಸ್ತಿ. ಬಿಸಿಲು ಯಾವ ತರ ಬೀಳುತ್ತೋ ಆತರ ಹೂ ಜಾಸ್ತಿ ಆಗುತ್ತೆ. ಒಂದಿನ ನೀವು ಅದನ್ನ ಏನಾರ ಬಿಡಿಸಿ ಬಿಟ್ರೆ ಅರಳೋಗುತ್ತೆ, ಮತ್ತೆ ಹುಳ ಬಿದ್ದು ಬಿಡುತ್ತೆ, ಕ್ರಿಮಿ ಹೂ ಮೊಕ್ಕೆ ಹಿಂಗ್ ಬಾಕಿ ಮಿಕ್ಕಿದ ಹೂ ಎಲ್ಲ ಕೊಳ್ತೋಗ್ಬಿಡುತ್ತೆ. ಕೊಯ್ಲೇಬೇಕು ಅದು ಅರಳೋಗಿರೋದು. ನಮ್ಗೆ ಬೇಜಾರಾಗಿತ್ತು ಅಂತ ಬಿಡೋಂಗಿಲ್ಲ. ಇಲ್ಲ, ಆತರ ಬಿಟ್ರೆ ಗಿಡ ಹೋಗುತ್ತೆ. ದಿನಾನು ಎಷ್ಟು ಹೂ ಬರುತ್ತೆ ನಿಮ್ಗೆ? ಒಂದು 50-60 ಮೊಳ ಹೂ ಬರುತ್ತೆ. ಒಂದೊಂದು ಮೊಳಕ್ಕೆ ಎಷ್ಟು? ಒಂದ್ ಮೊಳಕ್ಕೆ ಇವಾಗ 40 ಇದೆ ಒಂದ್ ಪುಟಕ್ಕೆ ರೇಟು. ಅಂದ್ರೆ ಹೂ ಜಾಸ್ತಿ ಇದೆ, ಹಂಗಾಗಿ ಮಳೆಗಾಲದಲ್ಲಿ ಒಂದ್ 10 ಮೊಳ 15 ಮೊಳ ಇರುತ್ತೆ. ರೇಟು 120-150 ಹಿಂಗಾಗುತ್ತೆ, ವರ್ಕೌಟ್ ಆಗುತ್ತೆ. ದಿನ 1,000 ರೂಪಾಯಿ ಹಂಗಾದ್ರೆ ಇವಾಗ ಸ್ವಲ್ಪ ಕಡಿಮೆ, 600-700 ದುಡಿಬಹುದು. 50 ಗಿಡದ್ದು ಬಿಡಿಸ್ಲಿಕ್ಕೆ ಒಂದು 8 ಮೊಳ ಬರುತ್ತೆ, 6 ಮೊಳ ಬರುತ್ತೆ, 4 ಮೊಳ ಬರುತ್ತೆ ಅಂದ್ರೆ ಒಂದೊಂದು ಗಿಡ ಬಿಡಿಸಕ ಒಂದು 15-10 ನಿಮಿಷ ಬೇಕಾಗುತ್ತೆ. ಮತ್ತೆ 50 ಗಿಡದ ಹೆಂಗ್ ಬಿಡಿಸ್ತಾರೆ? ನಿಮ್ಮ ಇಬ್ಬರು ಸಿಸ್ಟರ್ ಬಿಡಿಸಕಾಗುತ್ತೆ ಅಂದ್ರೆ? ನಮ್ಮ ಇಬ್ಬರು ಸಿಸ್ಟರ್ ಕಟ್ತಾ ಇರ್ತಾರೆ, ನಾನು ಅಪ್ಪಾಜಿ ಅಮ್ಮ ಗಿಡದಲ್ಲಿ ಕೊಯ್ತಾನೆ ಇರ್ತೀವಿ. 10 ಗಂಟೆ ತನಕ. ಮುಂಜಾನೆ ಎಷ್ಟು ಸ್ಟಾರ್ಟ್ ಮಾಡ್ತೀರಿ? 5 ಗಂಟೆಗೆ. 5 ಗಂಟೆಗೆ ಹೇಳಬೇಕು, ಇಲ್ಲಾಂದ್ರೆ ಆಗಲ್ಲ. ಹೆಂಗ್ ಅದು ಗಿಡ ಹಾಕೋದು, ಎಲ್ಲಿಂದ ತಗೊಂಡ್ರಿ ಅಂಟನ್? ಅದು ಭಟ್ಕಳದಲ್ಲಿ ಬೆಳಕೆ ಅಂತ ಊರಿಂದ ತಗೊಬಂದಿರೋದು, 30 ರೂಪಾಯಿಗೆ ಒಂದ್ ಗಿಡ ತಗೊಬಂದು ಮಾಡಿರೋದು. ಅದನ್ನ ಅಂತರ ಎಷ್ಟೆಷ್ಟಿರ್ಬೇಕು ಒಂದ್ ಗಿಡದಿಂದ? 6 ಫುಟ ಅಂತರ ಇದೆ. ಅಂತರ ಇದ್ದಷ್ಟು ಸ್ವಲ್ಪ ದೊಡ್ಡದಾಗಿ ಹರಡತ್ತೆ ಅದು, ಇಲ್ಲಾಂದ್ರೆ ನಮ್ಗೆ ಅಡ್ಡಾಡಕ್ಕಾಗಲ್ಲ. ಅದು ಗಿಡ ಕೂಡ್ಬಿಡುತ್ತೆ. ಎಂಟಾದ್ರೂ ಇನ್ನೂ ಒಳ್ಳೇದು. ಮತ್ತೆ ಸಾಲಿನಿಂದ ಸಾಲಿಗೆ ಕೂಡ ಅಷ್ಟೇ ಇರ್ಬೇಕು? ಸಾಲಿನಿಂದ ಸಾಲಿಗೆ 6-6 ಇರ್ಬೇಕು. ಗಿಡದಿಂದ ಗಿಡಕ್ಕೂ 6-6 ಇರ್ಬೇಕು. ಒಂದು 60 ಗಿಡ 50 ಗಿಡ ನೀವು ಬೆಳೆಸಿದ್ರಿ ಅಂತ ಹೇಳಿದ್ರೆ ಅದ್ರೊಳಗೆ ಯಾವ ಸಾಯ್ಲಿಲ್ಲ, ಮಣ್ಣುದಂಗೇನಾಗ್ಲಿಲ್ಲ, ಆ ತರದ ಎಂತ ಆಗ್ಲಿಲ್ಲ. ನೀರ್ ದಿನಾನು ಹಾಕ್ಬೇಕು ಅದಕ್ಕೆ? ನೀರಂದ್ರೆ ಮೂರ್ ದಿನಕ್ಕೆ ಒಂದ್ಸಲ ನೀರು. ಭೂಮಿ ಕಾಯಿಸಿ ನೀರ್ ಹಾಕಿದ್ರೆ ಹೂ ಜಾಸ್ತಿ ಬೀಳುತ್ತೆ, ಜಾಸ್ತಿ ನೀರಿದ್ರು ಹೂ ಆಗಲ್ಲ, ಕೊಳತೋಗ್ಬಿಡುತ್ತೆ ಗಿಡ. ಮತ್ತೆ ಅದಕ್ಕೆ ಎಷ್ಟು ಬೇಕು ಅಷ್ಟೇ ಕೊಡ್ಬೇಕು? ಅಷ್ಟೇ ಕೊಡ್ಬೇಕು. ಹೆಂಗ್ ನಿರ್ಧಾರ ಮಾಡ್ತೀರಿ ಅದಕ್ಕೆ ಗಿಡ ಇಷ್ಟೇ ನೀರ್ ಬಯಸುದು ಅಂದ್ರೆ? ಅದು ನಾವು ಕಟ್ಟೆ ಕಟ್ಟಿರ್ತೀವಿ ಬುಡಕ್ಕೆ, ಈ ಕಟ್ಟೆ ಕಟ್ಟು ಅದನ್ನ ನೀರ್ ತುಂಬಿಸೋದು. ಒಂದ್ಸಲ ತುಂಬಿಸಿದ್ರೆ 3 ದಿನ ಮತ್ತೆ ಬಿಡಂಗಿಲ್ಲ. 3 ದಿನ ಅಂದ್ರೆ ಮತ್ತೆ ಇನ್ನೊಂದ್ಸಲ ಬಿಟ್ಟು? ಮತ್ತೊಂದ್ಸಲ ತುಂಬಿಸೋದು. ನೀರ್ ಕಡಿಮೆ ಆಯ್ತು ಅಂದ್ರೆ ತೊಂದರೆ ಆಗುತ್ತೆ ಗಿಡ? ಕಡಿಮೆ ಆಯ್ತು ಅಂದ್ರೆ ತೊಂದರೆ ಆಗಲ್ಲ, ನಮ್ಗೆ ಲಾಸ್ಟ್ ಟೈಮ್ ಸ್ವಲ್ಪ ನೀರಿಗೆ ಶಾರ್ಟೇಜ್ ಆಗುತ್ತೆ, ಓರ್ಕೋಟ್ ಆಗತ್ತೆ, ತೊಂದರೆ ಇಲ್ಲ. ಒಂದ್ಸರಿ ನಾವು ನಾಟಿ ಮಾಡಿದ್ರೆ ಎಷ್ಟು ವರ್ಷ ಬರ್ತಾ ಗಿಡ? ಒಂದ್ 10-15 ವರ್ಷ ಬರ್ಬೋದು. ವರ್ಷದ ಎಲ್ಲಾ ಕಾಲದಲ್ಲೂ ಕೂಡ ಅದು ಹೂ ಬಿಡುತ್ತೆ? ಆದ್ರೆ ಹಂಗೆ ಸುಮ್ಮನೆ ಬಿಟ್ಟು ಬಿಡಬೇಕು? ಅದಕ್ಕೆ ಏನ್ರ ಟ್ರಿಮ್ಮಿಂಗ್ ಮಾಡ್ಬೇಕು, ಅದು ಇದನ್ನ ಒಂದು ಟೊಂಗಿ ಕಟ್ ಮಾಡ್ಬೇಕು, ಅದು ಆ ಕಡೆ ಈ ಕಡೆ ಬೆಳೀತಾ ಇದೆ ಅಥವಾ ಒಂದ್ ಸತ್ತಿದೆ, ಇವೆಲ್ಲ ರೆಂಬೆ ಕೊಂಬೆಗಳನ್ನ ಕತ್ತರಿಸುವ ಏನ್ ಮಾಡ್ತಾ ಇರ್ಬೇಕು? ಒಂದ್ 2 ವರ್ಷಕ್ಕೊಂದ್ಸಲ ಕಟ್ ಮಾಡ್ಬೇಕು ಅದು. ಫುಲ್ ಗಿಡ ಒಂದ್ಸಲ ಇದು ರೌಂಡ್ ಮಾಡಿ ಫುಲ್ ಕಟ್ ಮಾಡ್ಬಿಟ್ರೆ ದೋಸ್ತ ಚಿಗುರು ಹೊಡಿಯುತ್ತೆ, ದೋಸ ಗಿಡದ ತರನೇ ಮತ್ತೆ ಚಿಗುರು ಹೊಡೆದು ಮತ್ತೆ ಫುಲ್ ಹೂ ಬರುತ್ತದೆ. ಕಟ್ ಮಾಡುವಾಗ ಏನು ಗಮನಿಸ್ಬೇಕು? ನಾವು ಕಟ್ ಮಾಡುವಾಗ ಸ್ವಲ್ಪ ನೀರು ಚಿಮ್ತಾ ಇರ್ಬೇಕು, ಮೇಲೆ ಒಣಗೋಗ್ಬಿಡುತ್ತೆ. ನೀರು ಚಿಮ್ಕಿಸಿದ್ರೆ ಅದಕ್ಕೆ ಒಣಗಲ್ಲ? ಒಣಗಲ್ಲ, ಸ್ವಲ್ಪ ಬೇಗ ಚಿಗುರು ಹೊಡಿಯುತ್ತೆ. ಬೇರಿಗೆ ಬೇಕು ನೀರು? ಬೇರಿಗೆ ಬೇಕು, ದೇಹಕ್ಕಲ್ಲ. ಅಂದ್ರೆ ಪೂರ್ತಿ ಒಂದು ಮೊಳ ಬಿಟ್ಟು ಕಟ್ ಮಾಡೋದು ಅಥವಾ ಎಲ್ಲೆಲ್ಲಿ ಹೋಗಿ? 10 ಫುಟಕ್ಕೆ ನಮ್ದು ಒಂದು ಅಟ್ಟೆ ಅಂತ ಮಾಡ್ತೀವಿ, ರೌಂಡ್ ಅಲ್ಲಿ 10 ಫುಟಕ್ಕೆ ಒಂದು ಕಟ್ ಮಾಡ್ತೀವಿ, ಒಂದು ಅಟ್ಟೆ ಮಾಡಿ ಕೊಡೋದು. ಹೆಂಗ್ ಅದು ಅಟ್ಟೆ ಮಾಡೋದು? ಅಟ್ಟೆ ಅಂದ್ರೆ ಅದು ರೌಂಡ್ ಮಾಡಿ ಸುರುಳಿ ರೂಪದಲ್ಲಿ ಸುತ್ತಬೇಕದು. 10 ಫುಟನ 10 ಫೀಟ್? 10 ಫೀಟ್ ಒಂದು ರೌಂಡ್ ಮಾಡೋದು. ಹಂಗ ರೌಂಡ್ ಮಾಡಿ ಕಟ್ ಮಾಡೋದು? ಕಟ್ ಮಾಡೋದು, ಅದು 10 ಫುಟ ಕಟ್ ಮಾಡಿ ರೌಂಡ್ ಮಾಡೋದು, ಆಮೇಲೆ ರೌಂಡ್ ಮಾಡಿ ಒಂದು ಅಟ್ಟೆ ಮಾಡೋದು. 10 ಫುಟಕ್ಕೆ ಒಂದು ಅಟ್ಟೆ. ಆ ನಂತರ ಪೂರ್ತಿ ಬಿಚ್ಚಿ ಬಿಡುದು, ಕಟ್ಟುದನ್ನ ಬಿಚ್ಚಬೇಕು. ಏನ್ ಹಂಗ ಬಿಡ್ಬೇಕು? ಅದು ಅಂದ್ರೆ ಕಟ್ಟಿ ರೌಂಡ್ ಮಾಡಿ ಅದು ನಾವಲ್ಲಿ ಏಜೆಂಟ್ ಬರ್ತಾರಲ್ಲ ಹಂಗೆ ತಗೊಂಡು ಕೊಡೋದು. ಅದಲ್ಲ ನಾ ಹೇಳುದು, ಗಿಡ ಕಟ್ ಮಾಡ್ತೀವಲ್ಲ, ಗಿಡ ಕಟ್ ಮಾಡಿದಾಗ ಏನ್ ಗಮನಿಸ್ಬೇಕು? ಗಿಡ ಕಟ್ ಮಾಡಿದವಾಗ ಸ್ವಲ್ಪ ನೋಡ್ತಾ ಇರ್ಬೇಕು, ಹುಳ ಬೀಳುವ ಸಾಧ್ಯತೆ ಇರ್ತದೆ. ಫಸ್ಟ್ ಚಿಗುರು ಹೊಡೆದವಾಗ ಸ್ವಲ್ಪ ಎಳೆ ಇರುತ್ತಲ್ಲ ಅದು, ಅದಕ್ಕೆ ಹುಳ ಬೀಳುತ್ತದೆ ಮಗುಗೆಲ್ಲ, ಸ್ವಲ್ಪ ನೋಡ್ತಾ ಇರ್ಬೇಕು, ಔಷಧಿ ಸ್ವಲ್ಪ ಹೊಡಿತಾ ಇರ್ಬೇಕು. ಮತ್ತೆ ಚಿಗಿರ್ಲಿಕ್ಕೆ ಒಂದು ಮದ್ದು ಬರುತ್ತೆ, ಅದು ಹೊಡಿಬೇಕು, ವಾರಕ್ಕೆ 2 ಸಲ ಹೊಡಿತಾನೆ ಇರ್ಬೇಕು ಚಿಗುರು ಮದ್ದು. ಆವಾಗ ಸ್ವಲ್ಪ ಚಿಗುರು ಸ್ವಲ್ಪ ಜಾಸ್ತಿ ಬೇಗ, ಈ ಕೊಂಬೆ ಎಲ್ಲ ಬರುತ್ತಲ್ಲ ಅದಕ್ಕೆ ಎಲ್ಲ ಹೊಡಿಬೇಕು ಫುಲ್ ಚಿಗುರುತ್ತೆ. ಅದೇ ಆ ಗಿಡನ ಕಟ್ ಮಾಡೋದು ಎಷ್ಟು ಎತ್ತರ ಬಿಟ್ಟು ಕಟ್ ಮಾಡಬೇಕು, ಅಥವಾ 1 ಫೀಟ್ ಬಿಟ್ಟು ಅಷ್ಟೇ ಕಟ್ ಮಾಡೋದು, ಅಥವಾ ಹೆಂಗ್ ಕಟ್ ಮಾಡೋದು? ಅಂದ್ರೆ 1-2 ಫುಟ ಬಿಟ್ಟು ಕಟ್ ಮಾಡೋದು ಪೂರ್ತಿ. ಪೂರ್ತಿ 2 ವರ್ಷಕ್ಕೊಂದ್ಸಲ ಹಂಗ್ ಮಾಡಿ ನಾವು ಏನೇನು ಅದಕ್ಕೆ ಸಿಂಪರಣೆ ಮಾಡ್ಬೇಕು, ಮತ್ತೆ ಗೊಬ್ಬರ ಏನ್ ಕೊಡ್ಬೇಕು, ನೀರ್ ಎಷ್ಟು ಕೊಡ್ಬೇಕು, ಮತ್ತೆ ಅದಕ್ಕೆ ಹುಳ ಬೀಳದಂಗ್ ನೋಡ್ಕೊಳ್ಳೋದು ಇದು ಬಹಳ ಮುಖ್ಯ. ಜಾಸ್ತಿ ಹುಳ ಬೀಳದಂತೆ ನೋಡ್ಕೋಬೇಕು, ಜಾಸ್ತಿ ಬೀಳದೆ ಹುಳ ಮಲ್ಲಿಗೆ ಗಿಡಕ್ಕೆ, ಸ್ಮೆಲ್ಲಿಗೆ ಜಾಸ್ತಿ ಬೀಳುತ್ತೆ, ಸ್ವಲ್ಪ ಕ್ಲಿಯರ್ ಆಗಿ ನೋಡ್ಕೋಬೇಕು. ಇನ್ನ ಹೂ ಜಾಸ್ತಿ ಬಿಡ್ಬೇಕು, ಅದು ಜಾಸ್ತಿ ಹೂವನ್ನು ಬಿಡುವಂಗ್ ನೋಡ್ಕೋಬೇಕಾಗಿತ್ತು, ವಿಶೇಷ ಏನ್ರಿ ಕಾಳಜಿ ಸಿಂಪರಣೆ ಹೆಂಗೇನ್ ಇರ್ತದೆ? ವಿಶೇಷ ಹೂ ಜಾಸ್ತಿ ಬಿಡ್ಲಿಕ್ಕೆ ಎಂತದ್ದು ಇಲ್ಲ, ಅಂದ್ರೆ ಮೊಕ್ಕೆ ಸ್ವಲ್ಪ ದೊಡ್ಡಾಗ್ಲಿಕ್ಕೆ ಮದ್ದುಂಟು. ಅಂದ್ರೆ ಸ್ವಲ್ಪ ನಮ್ದು ಇವಾಗ ಹುಳ ಬಿದ್ದಾಗ ಮೊಕ್ಕೆ ಸ್ವಲ್ಪ ವೀಕ್ ಆಗ್ಬಿಡುತ್ತೆ ಈ ಮಳೆ ಟೈಮಲ್ಲಿ ಎಲ್ಲ, ಸ್ವಲ್ಪ ದೊಡ್ಡಾಗೋ ಮದ್ದಿದೆ ಅದು ಹೊಡೆದಿದ್ರೆ ಮಾರನೇ ದಿನ ಸ್ವಲ್ಪ ದೊಡ್ಡಾಗುತ್ತೆ ಮೊಕ್ಕೆ. ಬೇಡಿಕೆ ಯಾವ್ದಕ್ಕೆ ಜಾಸ್ತಿ ಇದೆ? ಸಣ್ಣದಕ್ಕಿದೆ ದೊಡ್ಡದಕ್ಕೆ? ಅರಳಿರಬಾರ್ದು. ಅರಳಿರಬಾರ್ದು. ಒಂದ್ ವೇಳೆ ನೀವು ಇವತ್ತು ಮಾರಾಟ ಮಾಡೋದು ಆಗ್ಲಿಲ್ಲ ಪೂರ್ತಿಯಾಗಿ ಅಂತ ಹೇಳಂದ್ರೆ ಮುಂದಿನ ನಾಳೆ ದಿನ ಮಾರಬಹುದು? ಹಾಳಾಗೋಗುತ್ತೆ. ಹೇಗೆ ಅಂದ್ರೆ ಅರಳಿ ಬಿಡುತ್ತೆ, ಅರಳಿ ಬಂದ್ಮೇಲೆ ಅದಕ್ಕೆ ಡಿಮ್ಯಾಂಡ್ ಇರಲ್ಲ, ನೋಡ್ಕೊಂಡಾಗ ಅರಳಬೇಕು. ಹೌದು, ಸುವಾಸನೆ ಹೋಗ್ಬಿಡುತ್ತೆ. ನಿಮ್ಗೆ ನೇರವಾಗಿ ಮಾರಾಟ ಮಾಡೋದು ಅಥವಾ ಏಜೆಂಟ್ ಮೂಲಕ? ಏಜೆಂಟ್ ಮೂಲಕ. ಯಾಕೆ ಏಜೆಂಟ್ ಮೂಲಕ ನೀವು ಮಾರೋದು? ನಾವು ಮಾರೋದ್ರೆ ಇಲ್ಲಿ ಯಾರು ಕೇಳಲ್ಲ ಹೂ, ಅಂದ್ರೆ ನಮ್ಮ ಲೋಕಲ್ ಯಾರು ಕೇಳೋದಿಲ್ಲ, ಆ ಕಡೆ ಹೊರಗಡೆ ಮಂಗಳೂರು ಆ ಕಡೆ ಹೋಗುತ್ತ. ಹಾಗಾಗಿ ಹೆಂಗ್ ಕಳಿಸ್ತಾರೆ ಇಲ್ಲಿಗೆ ಅಂದ್ರೆ ನಮ್ಮ ಏಜೆಂಟ್ ನಮ್ ಸಿರಾಲಿಯಿಂದ ಒಬ್ರು ಬರ್ತಾರೆ ಇಲ್ಲಿ ಅನ್ನಂತೋಡೆಗೆ, ಅಲ್ಲಿ ಬಂದು ತಗೊಂಡು ಹೋಗ್ತಾರೆ. ಇಲ್ಲೊಂದು ಸುಮಾರು ಜನ ಹಾಕಿದಾರೆ ತುಂಬಾ ಮನೆಗಳಲ್ಲಿ. ಎಲ್ಲರೂ ಹೋಗಿ ಅವನ ಹತ್ರ ಅಲ್ಲಿ ಒಬ್ಬರು ಮನೆಗೆ ಬರ್ತಾರ, ಅಲ್ಲಿ ಒಂದ್ ನಾಲ್ಕೈದು ಜನರ ಮನೆಗೆ ಹೂ ಬರುತ್ತೆ, ದಿನ ತಗೊಂಡು ಹೋಗ್ತಾರೆ ಮತ್ತೆ ವಾರ ವಾರ ಪೇಮೆಂಟ್ ಮಾಡ್ತಾರೆ. ನೀವು ಅದನ್ನ ಮಾಲೆ ಮಾಡಿ ಮಾರಾಟ ಮಾಡುದು? ಹಂಗ ತಗೊಳಲ್ಲ, ಇಲ್ಲ ಹಂಗ ತಗೊಳಲ್ಲ, ಕಟ್ಕೊಡ್ಬೇಕು. ಕಟ್ಟೋದು ತಡ ಆಗುತ್ತಾ? ರೂಢಿಯಾಗಿರ್ತದೆ, ರೂಢಿಯಾಗಿದೆ. ಫಸ್ಟ್ ಸ್ವಲ್ಪ ಇದಾಗ್ತಿತ್ತು, ರೂಢಿಯಾಗಿ. ಅಂದ್ರೆ ಈಗ ಕಾರವಾರ ಆಗ್ಲಿ ಅಥವಾ ದೊಡ್ಡ ದೊಡ್ಡ ಸಿಟಿ ಒಳಗೆ ಅಲ್ಲಿ ಇಲ್ಲಿ ಮಾರಾಟ ಮಾಡ್ತಿರ್ತಾರೆ, ಲೋಕಲ್ ಒಂದ್ ಸ್ವಲ್ಪ ಬೇಡಿಕೆ ಇರುತ್ತೆ. ಅಲ್ಲಿ ಲೋಕಲ್ ಯಾರು ತಗೊಂತಾರೆ? ಲೋಕಲ್ ಯಾರು ಮಾರಾಟ ಮಾಡ್ತಾರೆ ನೋಡಿರ್ಲಿಲ್ಲ? ಪೇಟೆಯಲ್ಲಿ ಹೋದಾಗ ನೋಡಿದ್ದೆ. ನಮ್ದು ಇಲ್ಲಿ ಅಂದ್ರೆ ಈ ಮನೆ ಕಡೆ ನೋಡ್ಕೋಬೇಕಾ, ಹಂಗಾಗಿ ಅಂದ್ರೆ ಅಲ್ಲಿ ಮಾರಾಟಗಾರರೇ ತಗೊಂಡು ಮತ್ ಮಾರಾಟ ಮಾಡ್ತಾರೆ, ತಗೊಂಡು ಮಾರಾಟ ಮಾಡೋದು. ಮತ್ತೆ ಜರ್ಮನ್ ಶೆಫರ್ಡ್ ಅನ್ನುವಂತ ನಾಯಿಯನ್ನು ಸಾಕಿದ್ರಿ, ಎಷ್ಟು ವರ್ಷದಿಂದ? ಅದು 5-6 ವರ್ಷದಿಂದ ಸಾಕ್ತಿದೆ. ಯಾಕೆ ಸಾಕ್ಬೇಕು ಅನಿಸ್ತು ಅಂದ್ರೆ ಸ್ವಲ್ಪ ಪ್ರಾಣಿ ಪಕ್ಷಿ ಸಾಕೋದು ಅಂದ್ರೆ ಬಹಳ ಇಷ್ಟ ಮೊದ್ಲಿಂದನು. ಜರ್ಮನ್ ಶೆಫರ್ಡ್ ಸಾಕಿದೆ. ಜರ್ಮನ್ ಶೆಫರ್ಡ್ ಸಾಕಿ ಮರಿ ಮಾಡಿ ಮಾರಾಟ ಮಾಡೋದು ಹಿಂಗ್ ಮಾಡಬಹುದು ಅಂತೇಳಿ ಅನಿಸಿದ್ದೆ ಅವಾಗ ಯಾರನ್ನ ನೋಡಿದ್ರು? ಅನ್ಸಿದ್ದು ನಾವು ಒಬ್ರು ಮನೆಗೆ ಹೋಗಿದ್ದೆ, ಅವಾಗ ಸ್ವಲ್ಪ ನೋಡಿ ಫಸ್ಟ್ ಅಂದ್ರೆ ಮೇಲ್ ಒಂದೇ ಇತ್ತು ಅಂದ್ರೆ ಫಿಮೇಲ್ ಸಾಕಿ ಮರಿ ಮಾಡುವ ಅಂತ ಪ್ಲಾನಿಂಗ್ ಇರ್ಲಿಲ್ಲ. ಅವ್ರು ನೋಡಿ ಮತ್ ಕಡೆಗೆ ಒಂದ್ 4 ಫಿಮೇಲ್ ಮಾಡಿತ್ತು. ಎಷ್ಟು ಮರಿ ಕೊಡ್ತಾವ ಒಂದು ವರ್ಷಕ್ಕೆ? ಇಲ್ಲ, ಅದು 6 ತಿಂಗಳಿಗೆ ಒಂದ್ಸಲ ಮರಿ ಹಾಕತ್ತೆ, ಒಂದ್ಸಲ 8-10 ಮರಿ ಹಾಕತ್ತೆ ಜರ್ಮನ್ ಶೆಫರ್ಡ್. ಮತ್ತೆ ಆ ನಾಯಿಗಳಿಗೆ ತಾಯಿ ನಾಯಿ ಅಂತೇಳಿ ಅದನ್ನ ನೋಡ್ಕೊಳ್ಳೋದು ಹೆಂಗ? ಏನ್ ನೋಡ್ಕೊಳ್ಳೋದು ತಾಯಿ ಅಂತೇಳಿ? ಸ್ವಲ್ಪ ಫಿಮೇಲ್ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು, ಪ್ರೆಗ್ನೆಂಟ್ ಇದ್ದವಾಗ ಸ್ವಲ್ಪ ಹೀಟ್ ಆಗುವಂತದ್ದು ಏನು ಹಾಕ್ಬಾರ್ದು, ಪೆಡಿಗ್ರಿ ತಂಪಾಗಿರ್ಬೇಕು, ಹಾಲು ಮೊಟ್ಟೆ ಈ ತರದೇ ಫಿಶ್ ಏನಾದ್ರು ಹಾಕ್ತಿರ್ಬೇಕು, ಚಿಕನ್ ಐಟಮ್ ಏನು ಹಾಕ್ಬಾರ್ದು. ಎಷ್ಟೆಷ್ಟು ಹಾಕ್ಬೇಕು, ಹೆಂಗ್ ಹಾಕ್ಬೇಕು? ಪೆಡಿಗ್ರಿ ನಾವು 100 ಗ್ರಾಮ್ ಕೊಡ್ತೀವಿ ಡೈಲಿ, ದಿನ ಮತ್ತೆ 2 ಮೊಟ್ಟೆ, ಹಾಲು ಮೊಟ್ಟೆ, ಮತ್ತೆ ಉಪ್ಪು ಹಾಕ್ಬಾರ್ದು, ಉಪ್ಪು ಹಾಕಿದ್ರೆ ಅದು ಕೂದಲು ಉದುರುತ್ತೆ. ಮರಿ ನೋಡ್ಕೊಳ್ಬೇಕು, ಮರಿ ಅಂತ ಹೇಳಿದ್ರೆ 1 ತಿಂಗಳ ನಾವು ನೋಡ್ಕೋತೀವಿ, 1 ತಿಂಗಳಾದ್ಮೇಲೆ ಸೇಲ್ ಮಾಡ್ತೀವಿ ನಾವು, 1 ತಿಂಗಳನ್ನೇ ನಾವ್ ಇಟ್ಕೊಳ್ಳೋದು. ಕಡೆಗೆ ವ್ಯಾಕ್ಸಿನ್ ಬರುತ್ತೆ, ಅದಕ್ಕೆ ವ್ಯಾಕ್ಸಿನ್ ಹಾಕಿ ಕೊಡ್ತೀರಿ? ಇಲ್ಲ, ಅವ್ರು ಹಾಕೊಳ್ಬೇಕು. 1 ತಿಂಗಳು ಮರಿ ಅಗಲಿಸಿದ್ರೆ ನಡೆಯುತ್ತೆ? ಅಷ್ಟೊತ್ತಿಗೆ ಕಣ್ಣು ಬಿಟ್ಟಿರ್ತೇವೆ, ಕಣ್ಣು 15 ದಿನಕ್ಕೆ ಬಿಟ್ಟಿರ್ತೇವೆ, ಕಡೆಗೆ ಒಂದು 30 ದಿನಕ್ಕೆ ಪರ್ಫೆಕ್ಟ್ ನಡಿಯಕ್ ಸ್ಟಾರ್ಟ್ ಮಾಡುತ್ತೆ, ಆಮೇಲೆ ತಗೊಂಡು ಹೋಗ್ತಾರೆ. ಅವನ್ನ ಅಷ್ಟು ಸಣ್ಣದಿದ್ದಾಗ ಮಾರಾಟ ಮಾಡುವಾಗ ತಾಯಿ ಅದನ್ನ ಬಿಡುತ್ತ ಮಾರಾಟ ಮಾಡಿದ್ರೆ? ಇಲ್ಲ, ಒಂದು ಮರಿ ಇಟ್ಕೋಬೇಕು, ಇಲ್ಲಾಂದ್ರೆ ಹಾಲು ತುಂಬುತ್ತೆ. ಒಂದು ಮರಿ ಇಟ್ಕೋಬೇಕು ಒಂದ್ 2 ತಿಂಗಳ ತನಕ. 2 ತಿಂಗಳಾದ್ಮೇಲೆ ಅದನ್ನ ಮಾರ್ಬೋದು. ಅದು ಒಂದಕ್ಕೂ ಜಾಸ್ತಿ ಆಗುತ್ತೆ ಅವಾಗ ಅಂದ್ರೆ ಮರಿ ಹಾಲು ಇದ್ದಾಗ ಸ್ವಲ್ಪ ಮರಿ ಸ್ವಲ್ಪ ಗಟ್ಟಿ ಆಗುತ್ತೆ. ಅಂದ್ರೆ 8 ಇದ್ದವಾಗ ತಾಯಿ ಹಾಲು ಸಾಕಾಗುದಿಲ್ಲ, ಅದಕ್ಕೆ ನಾವು ಸ್ವಲ್ಪ ಸಪರೇಟ್ ಕೊಡ್ಬೇಕು. ನಾವು ದನದ ಆಕಳ ಹಾಲು, ಆಕಳ ಹಾಲು ಪೆಡಿಗ್ರಿ ರಾಯಲ್ ಕ್ಯಾನ್ ಸ್ವಲ್ಪ ಜಾಸ್ತಿ ಕೊಡ್ಬೇಕು. ಅವಾಗ ಮರಿಗೆ ಬರೀ ಹಾಲು ಅಷ್ಟೇ ಕೊಡುದು? ಮರಿಗೆ ಪೆಡಿಗ್ರಿ ಸಣ್ಣದಿದ್ದ ಅದು ಪೌಡರ್ ಮಾಡಿ ಹಾಕ್ತಿವಿ, ಪೆಡಿಗ್ರಿ ಮತ್ತೆ ರಾಯಲ್ ಕ್ಯಾನ್. ಪೆಡಿಗ್ರಿ ನಿಮ್ಗೆ ಒಂದ್ ಸ್ವಲ್ಪ ಖರ್ಚು ಜಾಸ್ತಿ? ಖರ್ಚು ಜಾಸ್ತಿ. ರಾಯಲ್ ಕ್ಯಾನ್ ಸ್ವಲ್ಪ ಅದು ಕೆಜಿಗೆ 750 ರೂಪಾಯಿ ಬೀಳುತ್ತೆ. ರಾಯಲ್ ಕ್ಯಾನ್ ಬೇಕಾ? ಬೇಕು, ಬೇಕಾಗ್ಬಿಡುತ್ತೆ. ಹಾಲು ಕೊಡುವಾಗ ಅಥವಾ ಮರಿಯನ್ನ ಉಣಿಸುವಾಗ, ಮರಿಗೆ ಉಣಿಸುವಾಗ ತಾಯಿಗೆ ಒಂದ್ ಸ್ವಲ್ಪ ಜಾಸ್ತಿ ಆಹಾರ ಕೊಡ್ಬೇಕು, ಹಂಗೇನಿರುತ್ತೆ? ಹೌದು, ಮರಿ ಹಾಕಿದಾಗ ತಾಯಿಗೆ ಸ್ವಲ್ಪ ಜಾಸ್ತಿ ಫುಡ್ ಕೊಡ್ಬೇಕು, ಇಲ್ಲಾಂದ್ರೆ ವೀಕ್ ಆಗ್ತದೆ. ಅಂತಕಂದ್ರ ಮರಿ ಹಾಲಷ್ಟು ಕುಡಿತಾ ಇರುತ್ತೆ, ತಾಯಿಗೆ ಸ್ವಲ್ಪ ಫುಡ್ ಇದ್ರೆ ಹಾಲು ಸ್ವಲ್ಪ ಬರ್ತಾನೆ ಇರುತ್ತೆ, ಇಲ್ಲಾಂದ್ರೆ ತಾಯಿ ವೀಕ್ ಆಗುತ್ತೆ, ತಾಯಿ ಸ್ವಲ್ಪ ಫುಡ್ ಮೇಂಟೈನ್ ಮಾಡ್ಬೇಕು. ಎಷ್ಟು ಹೆಣ್ಣು ನಾಯಿಗಳು, ಎಷ್ಟು ಗಂಡು? ನಂದು 4 ಹೆಣ್ಣ ಇದೆ, ಒಂದೇ ಮೇಲ್ ಇರೋದು, ಬ್ರೀಡಿಂಗ್ ಅಂತ ಒಂದ್ ಇಟ್ಕೊಂಡಿದ್ದೀನಿ ಮೇಲ್. ಎಲ್ಲ ಒಂದೇ ಜಾತಿ? ಒಂದೇ ಜಾತಿ. ಮತ್ತಿಲ್ಲಿ ನಮ್ದು ಕ್ರಾಸಿಂಗ್ ಮಾಡ್ಕೊಂಡು ಹೋಗಲು ಬರ್ತಾರೆ ಭಟ್ಕಳ ಅನ್ನೋದಿಂದ, ಅದಕ್ಕೂ ಚಾರ್ಜ್ ಮಾಡ್ತಾರೆ. ಅದಕ್ಕೆ ನಮ್ದು ಮರಿ ಮಾತಾಡ್ತಾರೆ, ಇಲ್ಲಾಂದ್ರೆ ಅಮೌಂಟ್ ಕೊಡ್ತಾರೆ 10,000. ಕ್ರಾಸಿಂಗ್ ಮಾಡಿ 10,000 ರೂಪಾಯಿ ಕೊಡ್ಬೇಕು, ಇಲ್ಲಾಂದ್ರೆ 2 ಮರಿ. 2 ಮರಿ ಕೊಡ. ಯಾವ್ದು ಜಾಸ್ತಿ ಮಾಡ್ತಾರೆ, 10,000 ರೂಪಾಯಿ ಕೊಟ್ಟು ಬಿಡ್ತಾರೆ ಅಥವಾ ಮರಿ? ಮರಿ ಕೊಡೋದೇ ಜಾಸ್ತಿ, ದುಡ್ಡು ಇರಲ್ಲ ಒಬ್ಬೊಬ್ರ ಹತ್ರ. ಕೆಲವೊಂದ್ ಜನ ಮರಿನ ಹಾಕ್ಲಿಲ್ಲ ಅಂತ ಸುಳ್ಳು ಹೇಳ್ಬೋದಿಲ್ಲ, ಹೇಳ್ತಾರ ಒಬ್ಬೊಬ್ರು. ಅಂದ್ರೆ ಸ್ವಲ್ಪ ಅಂದ್ರೆ ಹೊರಗ್ನವರೆಲ್ಲ ಬಂದ್ರೆ ದುಡ್ಡು ತಗೋತೀವಿ, ಫ್ರೆಂಡ್ ಸರ್ಕಲ್ ಸ್ವಲ್ಪ ಪರಿಚಯ ಇರೋಲ್ಲ ಬಿಟ್ರೆ ಮರಿಗೆ ಮಾತಾಡ್ತೀವಿ. ಗೊತ್ತಾಗತ್ತೆ 60 ದಿನಕ್ಕೆ ಮರಿ ಹಾಕತ್ತೆ, ಗೊತ್ತಾಗತ್ತೆ. 60 ದಿನಕ್ಕೆ ಮರಿ ಹಾಕತ್ತೆ, ಮೀಟಿಂಗ್ ಮಾಡಿದ 60 ದಿನಕ್ಕೆ ಮರಿ ಹಾಕತ್ತೆ. ಹಾಗಾಗಿ ಅವುಗಳನ್ನ ಸರಿಯಾಗಿ ನೋಡ್ಕೋಬೇಕಾದ್ರೆ ಕೋಂಬಿಂಗ್ ಮಾಡ್ಬೇಕು, ಅದಕ್ಕೆ ಏನಾರ ಉಣ್ಣಿ ಅಥವಾ ಏನು ಬಿದ್ದಿದೆ ಅಂತ ನೋಡ್ಕೋಬೇಕು. ಅಂದ್ರೆ ಜರ್ಮನ್ ಸಪಡಿ ಸ್ವಲ್ಪ ಜಾಸ್ತಿ ಸ್ನಾನ ಮಾಡಿಸ್ತಾ ಇರ್ಬೇಕು, ಕೂದಲು ಉದ್ದ ಬರುತ್ತೆ ಅದು, ಹಾಗಾಗಿ ವಾರದಲ್ಲಿ ಒಂದ್ಸಲ ಸ್ನಾನ ಮಾಡ್ತಾನೆ ಇರ್ಬೇಕು. ಸ್ನಾನ ಮಾಡಿಸೋದು ಅಂದ್ರೆ ಹೇಗೆ? ಸ್ನಾನ ಮಾಡಿಸೋ ಅಂತ ಹೇಳಿದ್ರೆ ಸೋಪ್ ಬರುತ್ತೆ, ಅದನ್ನ ಇದು ಹಾಕಿ ಸ್ನಾನ ಬರುವಂತ ನೀರ್ ಬಿಡ್ಬೇಕು. ಸೋಪಿನ ಅಂಶ ಕೂಡ ಉಳಿಬಾರ್ದಲ್ಲಿ, ಉಳಿಬಾರ್ದು, ಫುಲ್ ಇದು ಮಾಡ್ಬೇಕು. ಖುಷಿ ಪಡ್ತಾವ ಅವಾಗ ಸ್ನಾನ ಮಾಡಿಸೋದು. ಹೌದು, ಹಂಗಾಗಿ ವಾರಕ್ಕೊಂದ್ರಿಂದ 2-3 ದಿನಕ್ಕೆ ಒಂದ್ಸಲ ಮಾಡಿಸ್ಬೋದು. ಸ್ವಲ್ಪ ಸೂಕ್ಷ್ಮ ಮತ್ತೆ ಗಾಯಗಿ ಅದ್ರೆಲ್ಲ ಸ್ವಲ್ಪ ಹುಳ ಆಗೋದೆಲ್ಲ ಜಾಸ್ತಿ ಜರ್ಮನ್ ಸಫರ್ಡ್ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಈಗ ವರ್ಷದಲ್ಲಿ ಎರಡು ಸರಿ ಮರಿ ಹಾಕಿ, ಒಂದು ಸರಿ ಮರಿ ಹಾಕಿದ್ರೆ ಒಂದು ಎಂಟು ಹತ್ತು ಹಿಂಗಂತೇಳಿದ್ರೆ ನಮಗೆ 35 ಮರಿ ಬಂತು ಅಂತೇಳಿ, ಒಂದೊಂದು 10,000 ರೂಪಾಯಿ, 3.5 ಲಕ್ಷ ರೂಪಾಯಿ 6 ತಿಂಗಳು ಇದಾಯ್ತು, ಮತ್ತೆ 3.5 ಲಕ್ಷ 6 ತಿಂಗಳದ್ದು ಅಲ್ಲ ಅಂದ್ರೆ 7 ಲಕ್ಷ ರೂಪಾಯಿ ಬರೀ 4 ಅಥವಾ 5 ನಾಯಿಯಿಂದ ನಿಮ್ಗೆ ಬರುತ್ತೆ. ಅಂದ್ರೆ ಎರಡು ಇವಾಗ ಸದ್ಯ ಮರಿ ಆಗ್ತಿದೆ, ಎರಡು ಇನ್ನು ಮರಿ ಹಾಕ್ಲಿಲ್ಲ ಇನ್ನು ಸಣ್ಣ ಸಣ್ಣ. ಅಂದ್ರೆ ಈ ಸಲ ಹೀಟಿ ಬರ್ಬೋದೇನ ಆ ತರದ್ದು? ಎರಡು ಮರಿ ಎರಡು ಮರಿ ಹಾಕಿತ್ತು ಅಂದ್ರೆ ಹೆಚ್ಚು ಕಡಿಮೆ 3 ಲಕ್ಷ ರೂಪಾಯಿ ಅಂತ ಬರುತ್ತೆ. ಮತ್ತೆ ಅದು ನಾಯಿನ ಯಾರಾದ್ರೂ ಬಂದು ಕ್ರಾಸ್ ಮಾಡಿಸ್ಕೊಂಡ್ರು ಅಲ್ಲಿ ಅಲ್ಲಿ ಒಂದ್ ಸ್ವಲ್ಪ ದುಡ್ಡು ಬರುತ್ತೆ. ಇದೊಂದು ಒಳ್ಳೆ ಉದ್ಯೋಗ, ಉದ್ಯೋಗ ಜಾಗ ಬಹಳ ಬೇಕಾದ್ರೆ ಅಂದ್ರೆ ಅದು ಸ್ವಲ್ಪ ಬಿಡ್ಬೇಕು. ಜರ್ಮನ್ ಸಪೋರ್ಟ್ ತಿರುಗಾಡ್ತಿದ್ರೆ ಒಳ್ಳೇದು. ನಮ್ದೆಲ್ಲ ಅಂದ್ರೆ ಜಾಗ ಇಲ್ಲ, ಹಂಗಾಗಿ ರೋಡ್ ಸೈಡ್ ಅಲ್ವಾ, 24 ಗಂಟೆ ಗೂಡಲ್ಲೇ ಇರುತ್ತೆ. ಸ್ವಲ್ಪ ತಿರುಗಾಡ್ತಿರುವಂತ ಜಾತಿ ಅದು, ಅಂದ್ರೆ ಬುದ್ಧಿಜೀವಿ ಜರ್ಮನ್ ಸಪೋರ್ಟ್, ಮಾತು ಕೇಳುವಂತದ್ದು ನಾಯಿ ಅದು. ಹಂಗೆ ಸ್ವಲ್ಪ ನಾವು ಬಿಟ್ಕೊಂಡಿದ್ರು ಒಳ್ಳೇದು, ಜನರ ಜೊತೆನೆ ಸಂಪರ್ಕ ಇದ್ರೆ. ಒಂದ್ ಸ್ವಲ್ಪ ಫೆರೋಸಿಯಸ್ ಇರುತ್ತೆ ಅಂದ್ರೆ ಜನರನ್ನ ಹೆದರ್ಸುತ್ತೆ, ಅದ್ ನೋಡ್ಲಿಕ್ಕೆ ಹೆದರ್ತಾರೆ. ಹಂಗಾಗುತ್ತ ಹೌದು ಅಂದ್ರೆ ನೋಡ್ಲಿಕ್ಕೆ ಇದ್ರಿಗೆ, ಮತ್ತೆ ಮಾತು ಕೇಳುವಂತ ನಾಯಿ ಎಲ್ಲ ನಾಯಿ ತರಲ್ಲ. ಬೇಗ ಮಾತು ಕಲಿಯುತ್ತೆ, ಮಾತು ಕಲಿಯುತ್ತೆ. ನೀವು ಕಲಿಸ್ತೀರಾ ಮಾತು? ಕಲಿಸ್ತೇನೆ. ಏನೇನ್ ಮಾತು ಕಲಿಸಿರಿ, ಏನೇನ್ ಮಾಡುತ್ತೆ? ಅಂದ್ರೆ ನಮ್ದು ಅಂದ್ರೆ ಬಿಡ್ಲಿಕ್ಕಂತ ಜಾಗ ಇಲ್ಲ, ನಾವು ಇದ್ದಷ್ಟೊತ್ತಿಗೆ ಅಲ್ಲಿ ಮನೇಲಿ ಬಿಟ್ಕೊಂಡಿರ್ತೀವಿ. ಕರೆದ್ರೆ ಬರುತ್ತೆ, ಹೋಗಂದ್ರೆ ಹೋಗತ್ತೆ. ನಾವು ಹಿಡ್ದೆ ಗೂಡಿಗೆ ಹಾಕ್ಬೇಕಂತಿಲ್ಲ, ಹೋಗಿ ಗೂಡಿಗೆ ಅಂದ್ಬಿಟ್ರೆ ಹೋಗ್ಬಿಡುತ್ತೆ. ಆಹಾರ ಕೊಡ್ಬೇಕಾದಾಗ ಟೈಮ್ ಆಯ್ತು ಅಂದ್ರೆ ಕೂಗುದು ಹಂಗೇನು ಮಾಡುತ್ತಾ ಇಲ್ಲ ಆತರದ ಅಂತ ಇಲ್ಲ. ನಾವು ಅಂದ್ರೆ ಮಧ್ಯಾಹ್ನ 2 ಗಂಟೆಗೆ ಹಾಕ್ತಿವಿ, ಸಂಜೆ 9 ಗಂಟೆಗೆ. ಮತ್ತೆ ವರ್ಷ ವರ್ಷ ಅದಕ್ಕೆ ಲಸಿಕೆ ಹಾಕ್ಸೋದಂಗಿಲ್ಲ, ವರ್ಷಕ್ಕೊಂದ್ಸಲ ರ್ಯಾಬಿಸ್ ಇಂಜೆಕ್ಷನ್ ಕೊಡ್ತೀವಿ, ಕಚ್ಚಿದ್ರೆ ಏನು ಆಗದಿಲ್ಲ. ಅದ್ರ ಸಂಪರ್ಕಕ್ಕೆ ಬೇರೆ ನಾಯಿ ಬರಲ್ಲ? ಇಲ್ಲ, ನಮ್ ಕಂಪೌಂಡ್ಗೆ ಯಾವ ನಾಯಿ ಬರುವುದಿಲ್ಲ, ಊರ್ ನಾಯಿ ಬಿಡುವುದಿಲ್ಲ. ನಾವು ಹೊರಗೋಗಲು ಕರ್ಕೊಂಡು ಹೋಗುದು, ಕೂಡಾಕೋದಷ್ಟೇ. ಈ ಜರ್ಮನ್ ಶೆಫರ್ಡ್ ನಾಯಿ ಸಾಕಾಣಿಕೆ ತಗೋದು ಸೌಂದರ್ಯಕ್ಕೋ ಅಥವಾ ಮನೆ ರಕ್ಷಣೆಗೋ? ಮನೆ ರಕ್ಷಣೆಗೆ ತಗೋತಾರೆ ಒಬ್ರು. ಜಾಸ್ತಿ ಅದಂತ ಹೇಳಿದ್ರೆ ನೋಡ್ಲಿಕ್ ಸ್ವಲ್ಪ ಚೆನ್ನಾಗಿರುತ್ತೆ, ಮತ್ತೆ ನೋಡಿದ್ರೆ ಭಯ ಆಗುತ್ತೆ. ಜರ್ಮನ್ ಸಪೋರ್ಟ್ ಅಂದ್ರೆ ಸ್ವಲ್ಪ ಮಾತು ಕೇಳುವಂತ ನಾಯಿ, ಅದಕ್ಕೆ ಸ್ವಲ್ಪ ಸಾಕು ಜಾಸ್ತಿ. ಅದು ಸುತ್ತಮುತ್ತ ಅರಣ್ಯ ಪ್ರದೇಶ ಇದೆ, ಹಾಗಾಗಿ ಇಲ್ಲಿ ವನ್ಯ ಮೃಗಗಳು ಕಾಟನೂ ಇರುತ್ತೆ. ಏನ್ ಮಾಡ್ತೀರ? ಹಂದಿ ಎಲ್ಲ ಬಂದ್ರೆ ನಮ್ ನಾಯಿ ಬಿಡ್ತೀವಿ, ಒಂದ್ಸಲ ಗೊತ್ತಾಗತ್ತೆ ಕೂಗ್ತಾ ಇರತ್ತೆ. ಏನಾದ್ರು ಬಂದ್ರೆ ಅದ ಸೌಂಡೇ ಬೇರೆ, ಈಗ ನಾವು ಜನ ಬಂದಾಗ ಕೂಗುದ್ ಬೇರೆ, ಪ್ರಾಣಿ ಬಂದಾಗ ಕೂಗುದೇ ಬೇರೆ. ಅವಾಗ ಒಂದೊಂದ್ಸಲ ಬಿಡ್ತೀವಿ ಎಲ್ಲರೂ. ಹಂದಿ ಬರ್ಲಂಗ್ ನೋಡ್ಕೊಳತ್ತೆ ಅಂದ್ರೆ ಕೂಗತ್ತೆ ಅಷ್ಟೇ, ಎದುರಿಸಿ ಓಡಿಸುತ್ತೆ ಅಲ್ಲ, ಇಚ್ಚಿರುತ್ತೆ ಆಗ್ಲಿ ಅಂತ. ಪ್ರಾಣಿಗಳು ಬಂದು ನಾಯಿನ ಹಿಡ್ಕೊಂಡು ಹೋಗ್ತಿತ್ತು ಆತರದೆಲ್ಲ. ಈ ಕಡೆ ಎಲ್ಲ ಒಂದ್ ನಾಯಿನ ಇಲ್ಲೇ ಈಗೆಲ್ಲ ಇಟ್ಕೊಂಡಾಗ ಆಗದೆ. ಅದಕ್ಕೆ ನೀವು ರಕ್ಷಣೆ ಹೆಂಗೆ ಅಂದ್ರೆ? ನಾವು ಪಂಜರದಲ್ಲಿ ಇಡ್ತೀವಿ 24 ಗಂಟೆ, ಪಂಜರದಿಂದ ಬಿಡಲ್ಲ. ಬಂದು ಆದ್ರೂ ಪ್ರಯತ್ನ ಮಾಡಿದ್ದು ಹಂಗೇನು ಇದೆಯಾ? ಇಲ್ಲ, ನಮ್ಮ ಮನೆಗೇನು ಬಂದಿಲ್ಲ ಪಂಜರದಲ್ಲಿ. ಅವ್ ಬಂದ್ರು ಕೂಡ ಏನು ಆಗಲ್ಲ. ಹೊರಗಡ್ಡಿಡುವಂತದ್ದು ಇತ್ತು ಅಂದ್ರೆ ಮತ್ತೆ ಡೇಂಜರ್ ಡೇಂಜರ್ ಹೊತ್ಕೊಂಡು ಹೋಗತ್ತೆ. ಈ ಕಡೆ ಸುಮಾರು ಊರ್ ನಾಯಿಲಿ ಇಟ್ಕೊಂಡು ಹೋಗಿದೆ, ಹಾಗಾಗಿ ಪಂಜರದಲ್ಲಿ ಇಡುದು ಸೇಫ್. ಹಾ, ಸೇಫ್. ಹಗಲಿ ಬಿಡ್ಬೋದು? ಹಗಲಿ ಬಿಡ್ಬೋದು. ಅಂದ್ರೆ ನಮ್ದು ರೋಡ್ ಸೈಡ್ ಅಲ್ವಾ, ಅಂದ್ರೆ ಗಾಡಿ ಗಿಡಿ ನೋಡಿದ್ರೆ ಸ್ವಲ್ಪ ಹಾರ್ತದೆ, ಅಟ್ಟಿಸ್ಕೊಂಡು ಹೋಗುದು ಈ ತರ, ಅದಕ್ಕೆ ಬಿಡುವುದಿಲ್ಲ. ಅದಕ್ಕೆ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡ್ಬೇಕಲ್ಲ, ಉಚ್ಚೆ ಮಾಡಬಹುದು, ಎರಡಕ್ ಮಾಡಬಹುದು, ಇಂಥವೆಲ್ಲ ಮಾಡುವಾಗ ಕ್ಲೀನ್ ಮಾಡೋದಲ್ಲ. ಹೇಗೆ ಕ್ಲೀನ್ ಅಂದ್ರೆ? ನಮ್ದು ಇವಾಗ ನಮ್ಮ ಮನೆಯಲ್ಲಿ ಸಾಕಿರೋದು ಯಾವ್ದು ಮಾಡುದಿಲ್ಲ, ನಾವು ಚಿಕ್ಕಂದಿನಿಂದ ರೂಢಿಯಾಗ್ಬಿಟ್ಟದೆ ಅದು. ಹೊರಗೆ ಬಿಡ್ತೀರಿ? ಹೊರಗೆ ಹೋಗುದೆ. ಒಂದಿನ ಇದ್ರು ಮತ್ತೆ ಗೂಡಲ್ ಮಾಡಲ್ಲ ಅದು ಅಷ್ಟಿದಾಗಿ. ಒಂದ್ ಎರಡು ಫಿಮೇಲ್ ನಾನು ಮರಿ ಹಾಕಿ ಮತ್ತೆ ಸೇಲ್ ಮಾಡಿ ಮತ್ತೆ ಪ್ರೆಗ್ನೆಂಟ್ ಇರೋದು ತಗೊಂಡ್ಬರ್ತೀನಿ ನಾನು. ಹೀಟಿಗೆ ಬಂದಿರೋಂತ ನಾಯಿ ತಗೊಂಡ್ಬರೋದು, ಇಲ್ಲಿ ನಮ್ಮ ಮೇಲಿಂದ ಕ್ರಾಸ್ ಮಾಡೋದು, ಆ ತರ ಮಾಡ್ತೀನಿ. ಅಂತದ್ದು ಗೊತ್ತಿದೆ ಅಂತ ಹೇಳಿದ್ರೆ ನಮ್ದು ಮೇಂಟೆನೆನ್ಸ್ ಜಾಸ್ತಿ ಸಾಕಿದ್ರೆ ಅಂದ್ರೆ ಸ್ವಲ್ಪ. ಇವಾಗ ಹೀಟಿಗೆ ಬಂದಿರೋ ತಗೊಂಡ್ ಬಂದ್ರೆ ನಮ್ಗೆ ಇಲ್ಲಿ ಮೇಲ್ ಇದೆಯಲ್ಲ, ಅದರಲ್ಲೇ ಕ್ರಾಸ್ ಮಾಡಿ 60 ದಿನಕ್ಕೆ ಮರಿ ಹಾಕುತ್ತೆ. ಮರಿ ಹಾಕಿದ್ಮೇಲೆ ಮತ್ತೆ ಫಿಮೇಲ್ ಸೇಲ್ ಮಾಡ್ಬಿಡೋದು. ಒಂದ್ ಮರಿ ಅದು ಪ್ರಾಯಕ್ಕೆ ಬರ್ಬೇಕಾದ್ರೆ ಎಷ್ಟು ದಿನ ಬೇಕು? ಒಂದ್ ವರ್ಷ ಬೇಕು. ಒಂದ್ ವರ್ಷ ನಿರ್ವಹಣಾ ಖರ್ಚನ್ನ ಉಳಿಸ್ಬೋದಿಲ್ಲ. ಇನ್ನು ಜಾಸ್ತಿ ಸಾಕ್ಬೇಕು ಅನ್ಸುತ್ತೋ ಇಷ್ಟೇ ಸಾಕು ಅನ್ಸುತ್ತೆ ನೋಡ್ಬೇಕು. ಇವಾಗ ಸದ್ಯಕ್ಕೆ ಸಾಕು. ಮಾರಾಟ ಹೇಗೆ, ಎಲ್ಲಿ ಮಾರಾಟ ಮಾಡುದು, ಹೆಂಗೆ ಮಾರಾಟ? ಮಾರಾಟ ನಾನು ವಾಟ್ಸ್ಆಪ್ ಅಲ್ಲಿ ಗ್ರೂಪ್ ಅಲ್ಲಿ ಹಾಕ್ತಾ ಇರ್ತೇನೆ, ಫೇಸ್ಬುಕ್ ಅಲ್ಲೆಲ್ಲ. ಕಾಂಟ್ಯಾಕ್ಟ್ ಆಗ್ತಾರೆ, ಕಾಂಟ್ಯಾಕ್ಟ್ ಆಗ್ತಾರೆ. ಮತ್ತೆ ಪ್ರೆಸೆಂಟ್ ಇದ್ದಾಗ ಬುಕ್ ಆಗುತ್ತೆ ಫ್ರೆಂಡ್ ಸರ್ಕಲ್ ಅಲ್ಲೆಲ್ಲ. ಎಂತವ್ರು ಹೋಯ್ತಾರೆ? ದೊಡ್ಡ ಶ್ರೀಮಂತರ ಅಥವಾ ಮಿಡ್ ಕ್ಲಾಸ್ ಅವ್ರು ಹೋಯ್ತಾರೆ? ಹಂಗೇನಿಲ್ಲ, ಸೌಕರ್ಯ ತಗೊಂಡು ಹೋಗ್ತಾರೆ. ಮತ್ತೆ ಒಯ್ದವರು ಬ್ಯಾಡಿಗೂ ಅಂತ ಹೋಯ್ ತಂದು ಕೊಟ್ಟಾರೆ ಅವರು? ಇಲ್ಲ ಇಲ್ಲ, ಆಧಾರದಂತ ಇಲ್ಲ. ಮತ್ತೆ ಏಜೆಂಟ್ ತಗೊಂಡು ಹೋಗ್ತಾರೆ, ಅದೆಲ್ಲ ಸ್ವಲ್ಪ ಡಿಲಿವರಿ ಮಾಡೋರಿದ್ದಾರೆ ಅದೇ ಇದ್ರಲ್ಲಿದ್ದವರು. ಅಂದ್ರೆ ಒಂದೊಂದ್ಸಲ 7 ಮರಿನೂ ತಗೊಂಡು ಹೋಗ್ತಾರೆ. ಇಲ್ಲಿ ನಮ್ಮ ಹತ್ರ 10,000 ತಗೊಂಡು ಹೋಗಲ್ಲ, 15,000 ಸೇಲ್ ಮಾಡೋರು ಇದಾರೆ, ಸಿರ್ಸಿ ಅವರು ಅಥವಾ ಅವರಲ್ಲಿ ಒಂದ್ ತಗೊಂಡು ಹೋಗ್ತಾರೆ. ಇವಾಗ 7 ಮರಿ ಹಾಕಿದ್ರೆ 7 ಮರಿನೂ ತಗೊಂಡು ಹೋಗ್ತಾರೆ ಈ ತರ ಸಟ್ಟೆ ತಗೊಂಡು. ಯಾವ ಜಾತಿ ನಾಯಿಯನ್ನ ಸಾಕಿದ್ರು ಒಳ್ಳೇದು? ಜರ್ಮನ್ ಸಪರೇಟ್ ನೀವು ಮಾಡಿದಾರೆ, ಇನ್ನು ಬೇಕಾದಷ್ಟು ಡಾಬರು ಫ್ರಾಂಟ್ ವೀಲರ್ ಎಲ್ಲ ಅಡಿಲ್ಲ, ಅಂದ್ರೆ ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ, ಅಂದ್ರೆ ಅದು ಮಾತು ಕೇಳುವುದಿಲ್ಲ ದೊಡ್ಡಾದ್ಮೇಲೆ, ಹಂಗಾಗಿ ಸ್ವಲ್ಪ ಹೆವಿ ಖರ್ಚು ಬರುತ್ತೆ. ಅದು ಪಗ್ ಅಂತ, ಪಗ್ಗು ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ ಅದು. ಹೇಗೆ ಅಂತ ಹೇಳಿದ್ರೆ, ಅದು ಸ್ವಲ್ಪ ಮನೆ ಒಳಗೆ ಇರುವಂತ ಜೀವಿ, ನಮ್ಗಂದ್ರೆ ಮನೆ ಒಳಗೆ ಅಂದ್ರೆ ಸ್ವಲ್ಪ ಕಿರಿಕಿರಿ ಕಿರಿಕಿರಿ ಕೂದಲೆಲ್ಲ ಉದುರುತ್ತಾ ಇರುತ್ತೆ. ಅದು ಈ ಟೈಮ್ ಅಂತೂ ಫುಲ್ ಗಲೀಜೆ. ಅದು ಬೇಡಿಕೆನೂ ಕಡಿಮೆ, ಬೇಡಿಕೆನೂ ಕಡಿಮೆ ಮತ್ತೆ ರೇಟು ಕಡಿಮೆ ಸ್ವಲ್ಪ. ಒಟ್ಟಾರೆ ಕೃಷಿ ಮತ್ತು ಇಂತ ಉಪಕಸಬು ಮತ್ತೆ ನಮ್ಗೆ ಟೈಮ್ ಪಾಸ್ ಆಗುತ್ತೆ, ಅದನ್ನ ದುಡ್ಡು ಸಿಗುತ್ತೆ, ನಾಲ್ಕು ಜನ ಪರಿಚಯನೂ ಹೋಗ್ತಾರೆ, ಇಂಥವೆಲ್ಲ ಅದರಲ್ಲ ಆಗುತ್ತೆ. ಒಬ್ಬ ನಿರುದ್ಯೋಗಿ ಯುವಕ ಇಂಥದ್ದು ಮಾಡಿದ್ರು ಒಳ್ಳೇದೆ ಅಲ್ಲ. ಸರಿ, ಏನನ್ಸುತ್ತೆ ಕೃಷಿ ನೀವು ಮಾಡೋದಕ್ಕು, ನಿಮ್ಮ ತಂದೆಯವರು ಮಾಡೋದಕ್ಕು, ಮತ್ತೆ ಈ ರೀತಿಯಾಗಿ ಹೊಸದಾಗಿ ವಿಚಾರ ಮಾಡಿ ಮಾಡುವುದು ಖುಷಿ ಆಗ್ತಿದೆ, ಏನಾದ್ರೂ ಸಾಧನೆ ಮಾಡೋಣ ಅಂತ. ನಮಸ್ಕಾರ ಮಹೇಶ್. ತೋಟಗಾರಿಕೆ, ಮಲ್ಲಿಗೆ ಹೂವಿನ ಬೇಸಾಯ ಮತ್ತು ಶ್ವಾನ ಸಾಕಾಣಿಕೆ ಕುರಿತು ಹೊನ್ನಾವರ ತಾಲೂಕಿನ ಮಂಕಿಯ ಮಹೇಶ್ ಮಾದೇವಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ ಬಿ ರಾಮಡಿಗಿ. ಬಿಜು ಕಾ ಪಕ್ಷಿಯೋ ಸೇ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೆ. ಮತಲಬ್ ದೇಖ್ ಬೇಟಾ, ತು ಜೊ ಯೇ ಅಂಧಾಧುನ್ ರಸಾಯನ ಮಿಲಾತಾ ಹೈ ನಾ, ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹಿ ಕಮ್ಜೋರ್ ಪಡ್ ಜಾಯೇಗಿ ತೊ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ. ಅರೆ ಪಹಲೆ ಐಸಾ ನಹೀ ಥಾ, ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥಿ, ಶುದ್ಧತಾ ಝಲಕ್ತಿ ಥಿ, ಮಾಟಿ ಭಿ ತಂದುರುಸ್ತ್ ಔರ್ ಲೋಗ್. ಪಹಲಿ ವಾಲಿ ಬಾತ್ ಕಹಾ, ಪರಮ್ ತೊ ಸಭಿ ಡಾಲೆ ಸಬ್ ನಹೀ, ಆಜ್ ಭಿ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೆ ಹೈ, ಖರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭಿ ಬೆಹತರ್ ಪಾ ರಹೆ ಹೈ. ಸಚ್ ಹೈ ಬೇಟೆ, ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೆ ಹೈ, ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೇ ಹೈ. ಠೀಕ್ ಹೈ ಭಾಯಿ, ಮೈ ಭಿ ಆಜ್ ಸೇ ಜೈವಿಕ್ ಖೇತಿ ಶುರು ಕರೂಂಗಾ. ಮಾಟಿ ಸೇ ಪ್ರೇಮ್ ಕಿ ಪರಂಪರಾ ಹೈ, ಪರಂಪರಾಗತ್ ಖೇತಿ. ರೈತರಿಗೆ ಸಲಹೆ, ಕಲ್ಲಂಗಡಿ ಬೆಳೆ ಬೇಸಾಯಕ್ಕೆ ಸಲಹೆಗಳು. ಕಲ್ಲಂಗಡಿಯು ಮುಖ್ಯವಾಗಿ ನೆಲದಲ್ಲಿ ಬಳ್ಳಿಯಂತೆ ಹಬ್ಬುವುದರಿಂದ ನೀರು ಬಸಿದು ಹೋಗುವ ಮರಳು ಮಿಶ್ರಿತ ಗೋಡು ಮಣ್ಣು ಇದಕ್ಕೆ ಉತ್ತಮವಾಗಿದೆ. ಹೆಚ್ಚು ಹುಳಿ ಮತ್ತು ಕ್ಷಾರ ಹೊಂದಿದ ಮಣ್ಣಿನಲ್ಲಿ ಕಲ್ಲಂಗಡಿಯನ್ನು ಬೆಳೆಯುವುದು ಸೂಕ್ತವಲ್ಲ. ನದಿ ತೀರ ಪ್ರದೇಶದ ಭೂಮಿಯಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದಾಗಿದೆ. 100 ಗ್ರಾಂ ಸಂಕರಣ ತಳಿಗಳು ಹಾಗೂ 300 ಗ್ರಾಂ ಇತರೆ ತಳಿಗಳನ್ನು ಪ್ರತಿ ಎಕರೆಗೆ 100 ಟನ್ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಉಪಯೋಗಿಸಿ ಬೆಳೆಯಬಹುದು. ಭೂಮಿಯನ್ನು ಚೆನ್ನಾಗಿ ಉಳುಮೆ ಮಾಡಿ ಹದ ಮಾಡಬೇಕು. ನಂತರ ಪ್ರತಿ ಎಕರೆಗೆ 10 ಟನ್ ಕೊಟ್ಟಿಗೆ ಗೊಬ್ಬರವನ್ನು ಮಣ್ಣಿನಲ್ಲಿ ಚೆನ್ನಾಗಿ ಬೆರೆಸಿ ಗುಣಿಗಳನ್ನು 2.5-3 ಮೀಟರ್ ಅಂತರದ ಸಾಲುಗಳಲ್ಲಿ 1 ಮೀಟರ್ ಅಂತರದಲ್ಲಿ ಮಾಡಿ 20 ಕಿಲೋಗ್ರಾಂ ಸಾರಜನಕ, 35.2 ಕಿಲೋಗ್ರಾಂ ರಂಜಕ ಹಾಗೂ 40 ಕಿಲೋಗ್ರಾಂ ಪೊಟ್ಯಾಷ್ ರಸಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸಬೇಕು. ನಂತರ ಪ್ರತಿ ಗುಣಿಯಲ್ಲಿ 4-5 ಬೀಜಗಳನ್ನು ಬಿತ್ತಿ 2-3 ವಾರಗಳ ನಂತರ ಪ್ರತಿ ಮಡಿಯಲ್ಲಿ 2 ಸಸಿಗಳನ್ನು ಬಿಟ್ಟು ಉಳಿದ ಸಸಿಗಳನ್ನು ಕಿತ್ತು ಹಾಕಬೇಕು. ಬಿತ್ತಿದ 4 ವಾರಗಳ ನಂತರ ಉಳಿದ 20 ಕಿಲೋಗ್ರಾಂ ಸಾರಜನಕವನ್ನು ಮೇಲು ಗೊಬ್ಬರವಾಗಿ ಸಸಿಯಿಂದ ಸುಮಾರು 15 ಸೆಂಟಿಮೀಟರ್ ದೂರದಲ್ಲಿ ಹಾಗೂ 2.5 ಸೆಂಟಿಮೀಟರ್ ಆಳದಲ್ಲಿ ಕೊಟ್ಟು ಮಣ್ಣನ್ನು ಮುಚ್ಚಬೇಕು. ಬೀಜ ಹಾಕಿದ 20 ದಿನಗಳ ನಂತರ ಮುಖ್ಯ ಕುಡಿಗಳನ್ನು ಕತ್ತರಿಸುವುದರಿಂದ ಹೆಚ್ಚು ಮಗ್ಗಲು ಇಲುಕುಗಳನ್ನು ಬಿಡುವುದು. ಬಳ್ಳಿಯ 11ನೆಯ ಗಿಣ್ಣಿಗಿಂತ ಮೊದಲು ಬರುವ ಹೆಣ್ಣು ಹೂಗಳನ್ನು ತೆಗೆಯುವುದರಿಂದ ಬಳ್ಳಿಯ ಬೆಳವಣಿಗೆ ಪಡೆಯಲು ಸಾಧ್ಯ. ಬಳ್ಳಿಗಳಲ್ಲಿ ಕಾಯಿಗಳ ಪ್ರಮಾಣ ಹೆಚ್ಚಾಗಿದ್ದರೆ ಕಾಯಿಗಳನ್ನು ತೆಗೆಯುವುದರಿಂದ ಉತ್ತಮ ಗಾತ್ರದ ಹಣ್ಣುಗಳನ್ನು ಪಡೆಯಬಹುದು. ಕಲ್ಲಂಗಡಿಯು ನಿಂಬೆಹಣ್ಣಿನ ಗಾತ್ರದಷ್ಟಿರುವಾಗ 20 ppm ಜಿಬರ್ಲಿಕ್ ಆಮ್ಲದ ದ್ರಾವಣದಲ್ಲಿ ಅದ್ದುವುದರಿಂದ ಹಣ್ಣಿನ ಗಾತ್ರ ಮತ್ತು ಗುಣಮಟ್ಟ ಹೆಚ್ಚುತ್ತದೆ. ಕಳೆಗಳ ನಿರ್ವಹಣೆಗಾಗಿ ಬೀಜ ಬಿತ್ತಿದ ದಿನ ಅಥವಾ ಮಾರನೇ ದಿನ ಬೂಟಾಕ್ಲೋರ್ ಅನ್ನು ಪ್ರತಿ ಎಕರೆಗೆ 0.8 ಲೀಟರ್ ಪ್ರಮಾಣದಲ್ಲಿ 300 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಗಂಧಕಯುಕ್ತ ಔಷಧಿಗಳನ್ನು ಯಾವುದೇ ಸಂದರ್ಭದಲ್ಲಿ ಕಲ್ಲಂಗಡಿಗೆ ಬಳಸಬಾರದು. ಎಕರೆಗೆ 1 ರಂತೆ ಜೇನು ಪೆಟ್ಟಿಗೆ ಇಡುವುದರಿಂದ ಇಳುವರಿಯನ್ನು ಹೆಚ್ಚಿಸಬಹುದು. ರೈತರಿಗೆ ಸಲಹೆ ಪ್ರಸಾರವಾಯಿತು.

ಜೀವ ಮುಂದೆ ಜೀವ ನೋಡಿ ತೋರೆ ಕುಂಕುಮವೇ ಕಮಲೆ ಕಣದಲ್ಲಿ ಪರಮಾರಣ ಕರದೆ ನೋಡಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗೊಂಡ ಸಮುದಾಯದ ಹಾಡುಗಳನ್ನು ಬುದ್ಧು ರಾಮಯ್ಯ ಗೊಂಡ ಹಾಗೂ ಸಂಗಡಿಗರಿಂದ ಕೇಳಿದಿರಿ. ಜನಪದ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಯಿತು. ವಾಣಿಜ್ಯ ಪ್ರಕಟಣೆಗಳು. ಉದ್ಯೋಗವಾಣಿ. ನನ್ನ ಹೆಸರು ಮೋಹನ್. ನನ್ನ 10ನೇ ತರಗತಿ ನಂತರ 2003 5ನೇ ಸಾಲಿನಲ್ಲಿ ತುರುವೇಕೆರೆ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಈಗ ಸದ್ಯ ದುಬೈನಲ್ಲಿ ಕೆಲಸ ಮಾಡ್ತಿರ್ತೇನೆ ಹಾಗೂ ಮಾಸಿಕ ಸಂಬಳ 1.5 ಲಕ್ಷ ಪಡೆಯುತ್ತಿರ್ತೇನೆ. ನಿಮ್ಮ ಉತ್ತಮ ಭವಿಷ್ಯಕ್ಕಾಗಿ ಸರ್ಕಾರಿ ಐಟಿಐಗಳನ್ನು ಆಯ್ಕೆ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಐಟಿಐ ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಸಹಾಯವಾಣಿ 1552267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀರಾಪುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ